ಇದುವರೆಗೆ ಬೈಲಹೊಂಗಲ ತಾಲೂಕಿನ ಗೋವನಕೊಪ್ಪದ ಬಸಪ್ಪ ಮುಕ್ಕಪ್ಪ ಮಾದರಾ ಗೋಸಂಗಡಿಗರಿಂದ ಸಂಪ್ರದಾಯವಾದದಲ್ಲಿ ಕಿರಿವಿ ತಾಳ ಕೇಳಿದಿರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆ ಒಳಗೆ ಪೇಟೆ ಧಾರಣಿ ಹೆಂಗದ ನೋಡೋಣ.